ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಆಲ್ಕೋಡ್ ಗ್ರಾಮದ ರೈತರಾದ ಧರ್ಮಣ್ಣ ಹಾಗೂ ವಿಶ್ವನಾಥ್ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳೋಣ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸಬಹುದು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಧರ್ಮಣ್ಣ ಅಂತೇಳಿ ಇವರು ಸುಮಾರು ವರ್ಷದಿಂದ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ದೇವದೂರ್ ತಾಲೂಕಿನ ಅಲ್ಕೋಡ ಗ್ರಾಮ ಸಮೀಪದಲ್ಲಿರ್ತಕ್ಕಂತ ಎಜೆ ಕಾಲನಿಯಲ್ಲಿ ಇವರು ತಮ್ಮ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಎಜೆ ಕಾಲನಿಯಲ್ಲಿ ಸುಮಾರು ವರ್ಷದಿಂದ ವಿವಿಧ ಬೆಳೆಗಳನ್ನು ಬೆಳೆದು ಕುರಿಮರಿ ಸಾಕಾಣಿಕೆ ಮಾಡೋದು ಮತ್ತು ರೇಷ್ಮೆ ಕೃಷಿಯನ್ನು ಮಾಡೋದು ಹಲವಾರು ಕೃಷಿ ಕಾಯಕದಲ್ಲಿ ಧರ್ಮಣ್ಣ ಅವರು ನಿರತರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅವರ ಒಕ್ಕಲತನ ನಡೆದದ, ಜೊತೆಗೆ ರೇಷ್ಮೆ ಕೃಷಿಯನ್ನ ವಿಶೇಷವಾಗಿ ಹೇಗೆ ಅವರಿಗೆ ಲಾಭ ಬರ್ತಾ ಇದೆ ಅಂತಕ್ಕಂತ ಕೆಲವೊಂದಿಷ್ಟು ಮಾಹಿತಿಯನ್ನ ವಿಚಾರವನ್ನ ನಮ್ಮ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ನಮಸ್ಕಾರ ಧರ್ಮಣ್ಣ ಅವರೇ. ನಮಸ್ಕಾರ ಸರ್. ಧರ್ಮಣ್ಣವರೇ, ಹೇಳಿ, ನಿಮ್ಮ ಒಂದು ಕೃಷಿ ಜೀವನ ಯಾವಾಗಿಂದ ಪ್ರಾರಂಭ ಆಯ್ತು, ಜೊತೆಗೆ ನಿಮ್ಮ ಶಾಲೆಯನ್ನ ಎಷ್ಟು ತನ ಓದಿರಿ, ನಾವು ಸ್ವಲ್ಪ ವಿವರವಾಗಿ ನಮ್ಮ ರೈತರೊಂದಿಗೆ ನಿಮ್ಮ ವಿಚಾರವನ್ನ ಹಂಚಿಕೊಡ್ರಿ. ಸರ್, ರೇಷ್ಮೆ ಕೃಷಿ ಅಂದ್ರೆ ಬಹಳ ಒಳ್ಳೇದು ಸರ್. 10% ಖರ್ಚು ಮಾಡಿದ್ವಿ ಅಂದ್ರೆ 90% ಉಳಿತು ಸರ್ ರೈತರಿಗೆ. ವರ್ಷಕ್ಕೆ 5 ಬೆಳೆ ಬರುತ್ತೆ ಸರ್, ಆದಾಯ ಚೆನ್ನಾಗಿದೆ ಸರ್. ನೀವು ಶಾಲೆಯದು ಎಷ್ಟು ಓದಿರಿ? ನಾ ಸರ್ 10th class. 10th ಓದಿ ಶಾಲೆ ಮುಂದುವರ್ಸಲಿಲ್ಲ ತಾವು? ಮತ್ತೆ ನೆಕ್ಸ್ಟ್ ಟಗರ್ಮರಿ ಸಾಕಾಣಿಕೆ ಮಾಡ್ಬೇಕಂತ ಆಸೆ ಮಾಡಿ. ಧರ್ಮಣ್ಣವರೇ, ಭೂಮಿ ಎಷ್ಟದ, ನೀರಿನ ಅನುಕೂಲತೆ ಹೇಗ್ ಮಾಡ್ಕೊಂಡಿರಿ? ಸರ್, ಭೂಮಿ ಆಯ್ತು ಸರ್, 1-2 ಎಕರೆ ಇದೆ. ನೀರ್ ಆಯ್ತು ಸರ್, ಬೋರ್ವೆಲ್ ನೀರ್ ಆಯ್ತು, ಬಾಯಿ ಆಯ್ತು. ನೀರಾವರಿ ಎಷ್ಟು ವರ್ಷದಿಂದ ನೀರಾವರಿ ಮಾಡಿರಿ ಸರ್? ಒಂದ್ 10 ವರ್ಷ ಆಯ್ತು ಸರ್. ಹೇಗ್ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಎತ್ತುಗಳ ಇಟ್ಟಿರಾ, ಏನ್ ಮಾಡ್ತೀರಿ, ಎಲ್ಲ ಬಾಡಿಗೆ ಹೆಚ್ಚು ಮಾಡಿಸ್ತೀರಾ, ಹೆಂಗ್ ಮಾಡ್ತಾ ಇದ್ದೀರಿ ಸರ್? ಎತ್ಕೊಳ ಇಟ್ಟಿವಿ ಸರ್. ಈಗ ಎತ್ಕೊಳ ಇದಾವ ಸರ್, ಎತ್ಕೊಳ ಇದ್ರೇನೆ ನಮಗ್ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಟ್ರ್ಯಾಕ್ಟರ್ ನಡೆಯಲ್ಲ ಬೆಳೆಯಾಗ, ಕುಂಟಿಗೆ ಇಲ್ಲ ಮಡಿಕೆ ಇಲ್ಲ ರೇಷ್ಮೆ ಹೊಲ್ದಾಗ ಇಲ್ಲ. ಹೌದು, ಒಳ್ಳೇದಂದ್ರೆ ಎತ್ತುಗಳೇ ಸಹ ಗಳ ಚೆನ್ನಾಗುತ್ತೆ ಸರ್. ಹೇಗೆ ಎತ್ತು 6 ಎಕರೆ ಮತ್ತೆ ನಿಮಗೆ ಎತ್ತುಗಳು ಇನ್ನು ಖಾಲಿ ಉಳಿತಾವ, ಖಾಲಿ ಕಟ್ಟುದಾಗತ್ತೆ ಎತ್ತುಗಳನ್ನ? ಇಲ್ಲ ಸರ್, ಬೇರೆ ಮತ್ತ ಮಾಡಿನಿ ಸರ್, ಬೇರೆ ಹೊಲ ಒಂದು 8 ಎಕರೆ ಅಲ್ಲಿ ಲೀಸಿಗೆ ಮಾಡಿದ್ವಿ. 8 ಎಕರೆ ಲೀಸು? ಅದು ಏನ್ ನೀರಾವರಿನ ಅಥವಾ ಒಣಬೇಸಾಯನ? ನೀರಾವರಿ ಸರ್, ಅದು ನಮ್ ಬೋರ್ವೆಲ್ ಹೊಲ ಬಗಲಾಗಿದ್ದು ಮಾಡ್ಕೊಂಡಿರಿ ಸರ್. ಮಾಡ್ಕೊಂಡಿರಿ, ನೀರ್ ನಿಮ್ದು, ಹೊಲ ಅವ್ರದ್ದು? ಹೌದು ಸರ್, ಲೀಸಿಂಗ್ ಮಾಡ್ಕೊ. ಲೀಸ್ ಅಂತಂದ್ರೆ ಹೇಗೆ ನಡೆದಾವ ಲೀಸ್ ಎಲ್ಲ? ಅದ್ರಾಗ ಬಯಲ್ ಭೂಮಿ ಆಯ್ತು ಸರ್, ಅದ್ರಾಗ 5,000-6,000. ಬಯಲ್ ಭೂಮಿ ಅಷ್ಟಿಲ್ಲ ಈ ಕಡೆ. 4,000-5,000 ಲೀಸ್? ಲೀಸ್ ಬಯಲ್ ಭೂಮಿ ಇರ್ತಲ್ಲ, ಅಷ್ಟು ರೈತರು ಅವ್ರಿಗೆ ನೀರಿಲ್ಲ ಮಾಡಾಗಿಲ್ಲ ಬೀಳ್ಬಿಟ್ಟಿರ್ತಾರೆ. ಕೆಲವೊಬ್ಬರು ಲೆವೆಲ್ ಮಾಡ್ಕೆ ಉಣಪ ಅಂತ ಹೇಳ್ತಾರೆ ಆತರ ಸರ್. ಆಸಕ್ತಿ ರೈತರು ನೀರಿಲ್ಲ ಅವ್ರು ಮಾಡೋದಾಗಲ್ಲ, ಸುಮ್ನೆ ಬೀಳ್ಬಿಡೋದಾದಕ್ಕಂತ ನಮಗ್ ಕೊಟ್ಟಿದ್ದಾರೆ ಸರ್. ರೇಷ್ಮೆ ಬೆಳೆ ಅಂದ್ರೆ ರೈತರಿಗೆ ಬಹಳ ಅನುಕೂಲ ಆಗತ್ತೆ ಸರ್. ಇನ್ನ 1 ಎಕರೆ ಫ್ಲಾಟ್ ಹಚ್ಬೇಕಂತ ಮಾಡಿನ್ ಸರ್. ಈಗ ಸದ್ಯದಲ್ಲಿ 1 ಎಕರೆ ಮಾಡಿ ರೇಷ್ಮೆಯನ್ನ? 2 ಎಕರೆ ಅದೇ ಸರ್, ಇನ್ನೂ 1 ಎಕರೆ ಹಚ್ಬೇಕು ಮಾಡಿನ್ ಸರ್ ಈ ವರ್ಷ. ಈಗ 2 ಎಕರೆ ರೇಷ್ಮೆ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಈ ಸರ್ 2017 ನಾಟಿ ಮಾಡಿನ್ ಸರ್. 2017 ಸರ್, ಈಗ 17 ಅಂದ್ರೆ ಈಗ 6-7 ವರ್ಷ ಸರ್. ಧರ್ಮಣ್ಣವ್ರು, ಯಾಕೆ ರೇಷ್ಮೆ 2017 ರೇಷ್ಮೆ ಕೃಷಿ ಮಾಡ್ಬೇಕಂತೇಳಿ ನಿಮ್ಗೆ ಯಾಕೆ ಬಂದು ತಿಳಿಯೊಳಗ? ಸರ್, ನಾನು ಪುನಕ್ ಹೋಗಿದ್ದೆ ಸರ್ ದುಡಕ. ಅಲ್ಲಿ ತಿಂಗಳಿಗೆ 14,000 ರೂಪಾಯಿ ಪಗಾರ ಸರ್, ಡೈವರಿಂಗ್ ಕೆಲಸ ಮಾಡ್ತಿದ್ದೆ. ಈಗ ಸಂಬಳ ನಾವು ಇಷ್ಟು ಭೂಮಿ ಇಟ್ಕೊಂಡ್ ರೈತ ಆಗ್ಬೇಕು, ಇಷ್ಟು ಭೂಮಿ ಇಟ್ಕೊಂಡ್ ಕ್ಯಾಶ್ ನಾವ್ ಇಲ್ಲಿ ಬೇರೆ ಇಡ್ತಲ್ಲಿ ಕೈ ಸಾಸ್ಬೇಕಲ್ಲ ದುಡಿದ್ ಕ್ಯಾಶ್ ಯಾಕ ಅಂತ ನಮ್ ಕಾಲ ಮ್ಯಾಗ ನಾವ್ ದುಡಿದ್ಬೇಕ್ ಅಂತ ನನಗೊಂದ್ ಅದು ದೈವ ಹುಟ್ಟಿಸ್ತಾರ ಮನ್ಯಾಗ ಮನದಾಗ ಮಾಡ್ಬೇಕಂದ್ರೆ ನಮ್ ಕಾಲ ನಿಂತ ಮೇಲೆ ನಾವು ಮಾಡಿದ್ರೆ ನಮಗ ಮುಂದ ಡೆವಲಪ್ಮೆಂಟ್ ನಾವ್ ಆತೀವಿ. ಬೇರೆ ಇಡ್ತಲ್ಲಿ ಎಷ್ಟ್ ದಿನ ಅಂತ ದುಡಿತೀವಿ ನಾವು, ಕಾಲ್ ಕೈ ಚೆನ್ನಾಗಿರೋದನ್ನ ದುಡಿತೀವಿ. ಹಿಂದಾಡಿ ನಮ್ಮ ಯಾರು ಕೇಳಲ್ಲ. ಅದ್ರ ಸಲುವಾಗ ನಾ ಪುನಲಿಸ್ ಒಳ್ಳೆ ಬಂದ್ ಸರ್ ದೇಶ್ಮಿ ನಾಟಿ ಮಾಡಿದೆ. ಪುನಾಕ ಡ್ರೈವರ್ ಕೆಲಸಕ್ಕೆ ಹೋಗಿದ್ರಿ? ಹೌದ್ರಿ. ಎಷ್ಟು ವರ್ಷ ಮಾಡಿದ್ರಿ ಪುಣದಲ್ಲಿ? ಪುಣದಲ್ಲಿ ಸರ್ ಒಂದ್ 3 ವರ್ಷ ಮಾಡಿದೆ ಸರ್. ಮಾಡಿದೆ, ಬೇಡ ಬಿಡ್ರಿ ಇದು ನಮ್ಗ ಎಲ್ಲ ಬೇರೆ ಇಡ್ತಲ್ಲಿ ಸಮಾಜ ದುಡೋದ ಇಷ್ಟ ಇಲ್ಲ ಅಂತೇಳಿ ಮತ್ತೆ ಒಳ್ಳೆ ಬಂದ್ ಕೇಸಿ ರೇಷ್ಮೆ ನಾಟಿ ಮಾಡಿದೆ ಸರ್. ಅದೇ ವರ್ಷ ನಾಕ್ ಬಂಪರ್ ಬಂಪರ್ ಬೆಳೆ ಬಿಡದು ಸರ್. ಮತ್ತು ನಾಲೆಜ್ ಅದು ಬೇಕಲ್ಲ, ಹಂಗೆ ರೇಷ್ಮೆ ಮಾಡಿಬಿಟ್ರ ಅಥವಾ ಎಲ್ಲಾರು ಹೋಗಿ ನೋಡ್ಕೊಂಬಂದ್ರ ಯಾರು ಹೇಳಿದ್ರೆ ನಿಮ್ಗೆ ರೇಷ್ಮೆ ಮಾಡ್ಲಿಕ್ಕೆ ಹೇಗೆ? ನಾನು ನೋಡ್ಕೊಂಡ್ ಬರಕ್ ಹೋಗಿದೆ ಸರ್ ಫಸ್ಟ್. ನೋಡ್ಕೊಂಡ್ ಬರಕ್ ಹೋಗಿದೆ, ಅಲ್ಲಿ ಮಾಹಿತಿ ಕೇಳಿದೆ ಹೆಂಗ್ ಹೆಂಗ್ ಮಾಡ್ಬೇಕು ಹೆಂಗ್ ಹೆಂಗಿಲ್ಲ ಸ್ವಲ್ಪ ಕೇಳ್ಕೊಂಡು ಕ್ಯಾಶ್ ಹೆಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತಾರು. ಸ್ವಲ್ಪ ಒಂದ್ 2 ಸಲ ನೋಡ್ಕೊಂಡ್ ಬಂದೆ ನೋಡ್ರಿ. ಹೋಗಿ ಎಲ್ಲೆಲ್ಲಿ ಹೋಗಿದ್ರಿ? ಇಲ್ಲಿ ಸರ್ ಜಾಲ್ಮಲ್ಲಿ ಒಂದ್ ಸಲ ಹೋಗಿದೆ, ಇಲ್ಲಿ ನಮ್ ಮಹೇಂದ್ರ ಅಣ್ಣಂತ ಇಲ್ಲ ನಾಲ್ಕೊಳಲ್ಲಿ ಅವ್ರ ತಲೆ ಒಂದ್ ಹೋಗಿದೆ. ಫಸ್ಟ್ ನೇ ಅವ್ರ ತಲೆ ನೋಡ್ಕೊಂಡ್ ಬಂದ್ ಕ್ಯಾಶ್ ನಾ ಮಾಡಿದೆ ಅವ್ರಕಿಂತ ಟಾಪ್, ನನ್ಗಿನ ಒಂದ್ 10 ಕೆಜಿ ತಗಿಲಿಲ್ಲ ಅವ್ರು. ಹಂಗ್ ಮಾಡಿದ್ರು ಸರ್. ಮಾಡಿದ್ಮೇಲೆ 2 ಎಕರೆ ಹಾಕಿಬಿಟ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಆಗ್ಬಿಟ್ಟೆ ಸರ್. ಹೇಗೆ ರೇಷ್ಮೆ ಇಲಾಖೆಯವರು ನಿಮಗೆ ಏನೇನು ಅನುಕೂಲತೆಗಳು ಮಾಡಿಕೊಟ್ಟಿದ್ದಾರೆ? ಡ್ರಿಪ್ ಮಾಡಿಕೊಟ್ಟಿದ್ದಾರೆ ಸರ್ ರೈತರಿಗೆ. ಅಂದ್ರೆ ಡ್ರಿಪ್ ನಮ್ಮ 10% ಕಟ್ಬೇಕು, 90% ಸಬ್ಸಿಡಿ. ಮತ್ತೆ ಮತ್ತೆ ಟೆನ್ಸಿನ್ ಮೆನ್ಸಿಂಗ್ ಅಂತ ಬರ್ತಿದ್ವಿ ಸರ್ ಅಮೌಂಟ್ ಈಗ ಬಂದಾಗ ಸರ್. ಅವು ಮತ್ತೆ ರೇಷ್ಮೆ ಹುಳದ ಮನೆ ಸಾಕಾಣಿಕೆ ಸಾಕಾಣಿಕೆ ಮನೆ ಸಾಕಾಣೆ ಗೋಡಂಗ ಇಲ್ಲ ಸರ್, ನಮ್ ಶೆಡ್ ಐತೆ. ಶೆಡ್ ಮಾಡ್ಕೊಂಡು ಮತ್ತೆ ಶೆಡ್ ಮಾಡ್ಕೊಳಕ್ಕೂ ಕೊಡ್ತಾರ ದುಡ್ಡು? ಕೊಟ್ಟಿದ್ದಾರೆ ಸರ್, ಶೆಡ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ. ಅವಾಗ 20,000 ಕೊಟ್ಟಿದ್ರೆ ಸರ್, ಈಗ 1,00,000 ಆಗಿದೆ ಸರ್. 1,20,000 ಆಗಿದೆ ಶೆಡ್. ಈಗ ಚಂದ್ರಿಕೆಗಳನ್ನ ಕೊಡ್ತಾರೆ, ಮತ್ ಬೇರೆ ನಿಮಗೆ ಬೇರೆ ಒಂದು ಪುಡಿಗಳನ್ನ ಕೊಡ್ತಾರೆ. ಚಂದ್ರಿಕೆ ಕೊಡ್ತಾರೆ ಸರ್, ಎಲ್ಲ ಡಾಕ್ಟರ್ ಸೈಲ್ ಕೊಡ್ತಾರೆ, ಮತ್ತೆ ಬೀಚಿಂಗ್ ಅಸ್ತರ ಪೌಡರ್ ಎಲ್ಲ ಕೊಡ್ತಾರೆ ಸುಣ್ಣ ಹೊಡಕ್ ಎಲ್ಲ ತಗೊಂಡ್ಬರ್ತಾರೆ ಅಲ್ಲಿಂದನ. ಎಲ್ಲ ಕೊಡ್ತಾರೆ ಸರ್ ಆಫೀಸ್ ನಾಗ. ಮತ್ ಹೇಗೆ ನಿಮ್ಗೆ ಏನಾದ್ರೂ ಬಂದು ಭೇಟಿ ಮಾಡಿ ಇವರೆಲ್ಲ ಮಾಹಿತಿ ಕೊಟ್ಟೋಕ್ಕಾರ? ಬರ್ತಾರ ಸರ್. ಅಂದ್ರೆ ಏನೋ ಹುಳ ಮಿಸ್ಟೇಕ್ ಆಯ್ತಪ್ಪ ಅಂದ್ರೆ ಅಂದ್ರೆ ನಮ್ಮಷ್ಟು ಆಫೀಸರಿಗೆ ಗೊತ್ತಾಗಲ್ಲ ಬಿಡ್ರಿ ಸರ್. ಗೊತ್ತಾಗಲ್ಲ ನಿಮಗೆ ಅನುಭವ ಜಾಸ್ತಿ. ಅಂದ್ರೆ ನಮಗ ನಾವು ಹುಳ ಮರಿ ಆಗತ್ತಾನ ದೊಡ್ಡ ಆಗತ್ತಾನ ನಾವು ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬರ್ತಿಲ್ಲ. ಯಾರ ರೋಗ ಏನು ನಮಗೆಲ್ಲ 100% ಗೊತ್ತಾಗುತ್ತೆ. ಡಾಕ್ಟರ್ ಹತ್ರ ಪೇಷಂಟ್ ಹೋದ ಹೆಂಗ್ ಯಾರು ಬ್ಯಾನ್ ಅಂತ ಗೊತ್ತಾಗುತ್ತೆ. ಅದ್ರಂಗ ಸರ್ ನಾವು ಅದೇ ಆಗಿರ್ತಿಲ್ಲ 24 hours. ಹೌದೌದೌದೌದು ನಮ್ ಕಂಡು ಹಿಡಕ್ ಬಂದ್ಬಿಡ್ತೇವೆ ಸರ್. ನೀವೇ ಡಾಕ್ಟರ್, ರೇಷ್ಮೆ ಹುಳುಗಳು ಪೇಷಂಟ್. ಹಂಗ ಹತ್ತ ಸರ್ ಹೆಂಗ್ ಉಳಿಸಬೇಕು ಅಂತ ನಮ್ಮ ನೀವು ರೇಷ್ಮೆ ಹುಳುಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತೀರಿ. ಹುಳಕ್ ಏನಾಗಿದೆ, ಹೆಂಗೆ ಇವತ್ ಮೇವ್ ತಿಂತ ಇಲ್ಲ, ಇವತ್ ತಪ್ಪಲ ತಿಂತ ಇಲ್ಲ, ಕಡಿಮೆ ತಿಂತ ಇದೆ, ಇವತ್ತು ಡಲ್ ಇದೆ ಹುಳ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಜಾಸ್ತಿ. ಗೊತ್ತಾಗತ್ತೆ ಸರ್. ಆಫೀಸರಿಗೆ ಫೋನ್ ಮಾಡಿದ್ರೆ ಅವ್ರು ಅವತ್ತೇ ಬರಲ್ಲ, ನಾಳೆ ಬರ್ತೀನಿ ನಾಳೆ ಬರ್ದು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಅಂದ್ರೆ ನಮಗೆಲ್ಲ ನಾಲೆಜ್ ಗೊತ್ತಾಗಿದೆ ಸರ್. ಧರ್ಮಣ್ಣ ಅವರಿಗೆ ಸುಮಾರು 2017 2022 2023 ಇಸ್ವಿ ತನಕ ತಾವು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಿ. 100 ಮಟ್ಟಿಗೆ ಇಳುವರಿ ಎಷ್ಟೆಷ್ಟು ತಕ್ಕೋತಾ ಇದಿರ್ತಾವ ಸರ್? 100 ಕ್ಕೆ 100 110 ಬರುತ್ತೆ ಸರ್. 100 ಕ್ಕೆ 110 ಕೆಜಿ 110 ಕೆಜಿನು ಬರುತ್ತೆ ಸರ್. ಅಂದ್ರೆ ಅದು ಸುಗ್ಗಿಯಾಗಿ ಬರುತ್ತೆ ಸರ್. ಈಗ ಬ್ಯಾಸಿಗೆ ಹಾಕಂದ್ರೆ 90% ಬರುತ್ತೆ ಸರ್. 90% 100 ಕ್ಕೆ 90 ಕೆಜಿ ಬರುತ್ತೆ. 90 ಕೆಜಿ ಬರುತ್ತೆ ಅಂದ್ರೆ ಈ ವಾತಾವರಣ ಅಸಲು ಬೀಸಲ್ಲ, ಈಟಿಗೆ ತಪ್ಪಲ ಅಷ್ಟು ಕ್ವಾಲಿಟಿ ಇರಲ್ಲ ಸರ್. ಅದು ಮಳೆಗಾಲದಾಗ ಚೆನ್ನಾಗಿ ಬರುತ್ತೆ ಸರ್ ತೂಕ. ಅಂದ್ರೆ ಮಳೆ ವಾತಾವರಣ ತಂಪು ಇರುತ್ತಲ್ಲ, ಆ ಅಂಶ ಜಾಸ್ತಿ ಇರುತ್ತೆ ತಪ್ಪಲದಾಗ. ಸತ್ತು ಜಾಸ್ತಿ ಇರುತ್ತೆ. ಯಾವ್ದು ರೇಷ್ಮೆ ಮಲ್ಬರಿ ಸೊಪ್ಪಿಂದು ಯಾವ ತಳಿ ಹಾಕಿರ್ ತಳಿ ಯಾವ್ದು ನಿಮ್ದು? ಇ1 ಸರ್. ಇ1 ಸರ್. ಇ1 ಹೇಗ್ ಬರುತ್ತೆ ತಪ್ಪಲ? ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ತಪ್ಪಲ ದಿವಸ ಒಂದ್ ತಪ್ಪಲ ಬರುತ್ತೆ ಸರ್. ಅದ್ ಶೀಘ್ರ ಹಂಗೈತೆ. ದಿವಸ ಒಂದ್ ಬರುತ್ತೆ ಸರ್. 4 ದಿವಸದಾಗ 4 ಡೇಲಿ ಬರುತ್ತೆ ಸರ್. ಹೌದಾ? ಅದ ತರ ನಾವು ಮೇಂಟೈನ್ ಮಾಡ್ಕೋಬೇಕು ಸರ್. ಹೊಲಕ್ಕ ಮಡಿಕೆ ಹೊಡೆದು ಗೊಬ್ಬರ ಹಾಕಿ ಹೊಡೆದು ಹಸನ ಮಾಡಿ ಅದ್ ಕುಂಟಿ ಹೊಡಬೇಕು, ನೀರ್ ಬಿಡ್ಬೇಕು, ಕುಂಟಿ ಹೊಡಬೇಕು. ನೀರ್ ಒಂದ್ಸಲ ನೀರ್ ಬಿಟ್ಟು ಅಂದ್ರೆ ಕುಂಟಿ ಹೊಡೆದಪ್ಪ ಅಂದ್ರೆ ಅದು ಪವರ್ಫುಲ್ ಆಗುತ್ತೆ ಸರ್. ಬೇರ್ ಕಟ್ ಆಗಿ ನೀರ್ ಅಂಶ ಜಾಸ್ತಿ ಕುಡಿದು ನೆಲ ಸತ್ತು ಕೊಡುತ್ತೆ ಸರ್. ಎಷ್ಟ್ಸಲ ಗೊಬ್ಬರ ಅದು ಏನೇನ್ ಹಾಕ್ತಿರೋದಕ್ಕೆಲ್ಲ? ಸರ್ ನಾವು ತಿಪ್ಪೆ ಗೊಬ್ಬರ ಹಾಕ್ತಿವಿ ಸರ್. ವರ್ಷಕ್ಕ ಅಕ್ಕರಿಗೆ 3 ಟ್ರಾಲಿ ಹಾಕ್ತೀನಿ ಸರ್. ಎಕರೆಗೆ 3 ಟ್ರಾಲಿ ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಹಾಕ್ತಿವಿ ಸರ್. ಮತ್ತೆ ತರಕಾರಿ ಗೊಬ್ಬರ ಹೋಗಿ ತಗೊಂಬಂದ್ ಹಾಕ್ತಿವಿ ಸರ್. 26 DAP ಮಿಕ್ಸ್ ಮಾಡಿ ಹಾಕ್ತಿವಿ ಸರ್. ಅಂದ್ರೆ ಒಂದ್ ಬೆಳಿಗ್ಗೆ ಅದು ಸುಮ್ಮನೆ ಟೆಂಪಲರಿ ಕೊಡ್ತೀವಿ ಸರ್. ಒಂದ್ ಎಕರೆಗೆ 1 ಕ್ವಿಂಟಲ್ ಹಾಕ್ತಿವಿ ಸರ್. ಹಾಕ್ತೀರಿ? ಹಾ ಸರ್. ನೀರದು ಹೇಗೆ ರೇಷ್ಮೆ ಒಂದು ಇದಕ್ಕೆ ನೀರದು ಪ್ಲಾಟಿಗೆ ಹೇಗ್ ಮಾಡ್ತಾರೆ ನೀರು? ನೀರ್ ಸರ್ ಈಗ ಹರಿ ನೀರನ್ ಬಿಡ್ತೀವಿ ಸರ್, ಡ್ರಿಪ್ ಅನ್ನ ಹಾಕ್ತಿವಿ ಸರ್. ಎರಡು ಇದೆ? ಎರಡು ಇದೆ. ಈಗ ಡ್ರಿಪ್ ಅಂತ ಅಂದ್ರೆ ಸರ್ ಅದು ತುಟು ತುಟು ಅಂತ ಅದೊಂದು ಒಂದೇ ಗಿಡಲ್ಲೇ ಬೆಳುತ್ತೆ ಸರ್. ಅದು ಬಿದ್ರನ ಅದು ನಾವು ಕಸ ಕಡ್ಡಿ ಬರಲಾಗ ಬರಲಾರದಂಗ ನಾವು ಕುಂಟು ಹೊಡೆದ್ಬಿಟ್ರ ಅಂದ್ರೆ ಇನ್ನ ಮೆತ್ತಗಾಗುತ್ತೆ, ಮಣ್ಣು ಇನ್ನ ನೀರು ಕೊಡುತ್ತೆ, ಅದಕ್ಕೆ ಇನ್ನ ಪವರ್ಫುಲ್ ಆಗುತ್ತೆ ಸರ್ ಗಿಡ. ಅಂದ್ರೆ ಒಳ್ಳೆ ಸೊಪ್ಪು ಪಡಿತಾ ಇದ್ದಿರ್ತಾವ? ಹಾ ಸರ್, ಒಳ್ಳೆ ಒಳ್ಳೆ ಸೊಪ್ಪು ಒಳ್ಳೆ ನಮ್ಮಲ್ಲಿ ನಮ್ ದೇವ್ರ ತರಬೇಕಂದ್ರೆ ನಮ್ದು ಈಗ ನೂರಕ್ ನೂರು ಅಂದ್ರೆ ನಾವೇ ತೆಗಿತೀವಿ ಸರ್. ಹೇಗೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆ ತಗೊಳೋದು ರೇಷ್ಮೆ? ಐದರಿಂದ ಆರು ಬೆಳೆ ಸರ್ ಲಾಸ್ಟ್. ಹಾ ಸರ್, ನಾಳೆ 20ನೇ ತಾರೀಕು ಚಾಕಿ ಹೇಳಿ ಸರ್, ಈಗ 20ನೇ ತಾರೀಕು ಹೇಳಿ ಸರ್, ಇಲ್ಲಿ ಬಸವನ ಬಾಗೇವಾಡಿ ಹೇಳಿ ಸರ್. 20ನೇ ತಾರೀಕು ಚಾಕಿ ಬರ್ತಾವ ನಿಮ್ಗೆ? ಹಾ ಬರ್ತಾವ ಸರ್. ಈ ಬಿಸಿಲ್ದಾಗ ನಾವು ಮ್ಯಾಗ ಆಫ್ ಆಗಿವಿ ಸರ್, ಟಿನ್ ಮ್ಯಾಗ ಆಫ್ ಹಾಕಿ ಚೆನ್ನಾಗಿ ಸುತ್ತ ಗೋಣಿ ಚೀಲ ಕಿಡಿಕಿ ಕಟ್ಗಾಸಿ ಪೈಪ್ ತಗೊಂಡ ನೀರ್ ಹೊಡಿತೀವಿ ಸರ್ ತಂಪಾದಂಗ ಒಳಗ ಹೊರಗ. ಚಾಕಿ ಹುಳುಗಳನ್ನ ಎಲ್ಲೆಲ್ಲಿಂದ ನಿಮ್ಗೆ ಸಪ್ಲೈ ಆಗತ್ತ, ಎಲ್ಲೆಲ್ಲಿಂದ ಬರ್ತಾವ, ರೇಟ್ ಹೆಂಗ ಆಗ್ತಾ ಇದೆ? ಚಾಕಿ ಚೆನ್ನಾಗಿ ಸಿಗ್ತಾ ಇದೆ ನಿಮ್ಗೆ ಚಾಕಿ ಮರಿ ಹೇಗೆ ಸರ್? ಕಿರಣ್ಗೇರಿ ಇದು ಸರ್ 5,000 ರೂಪಾಯಿ 100 ಮಟ್ಟೆಗೆ. ಇದು ಬಸವನ ಬಾಗೇವಾಡಿ 4,800 ರೂಪಾಯಿ ತಗೊಂತಾರೆ ಸರ್ ಇಲ್ಲಿ. ಮತ್ತೆ ಮಟ್ಟೂರು 4,600 ಏನಾಯ್ತು ಸರ್. ನಾವು ತರ್ಸೋದು ಸರ್ ಒಂದು ಕಿರಣ್ಗೇರಿ, ಒಂದ್ ಮಟ್ಟೂರು, ಒಂದ್ ಬಸವನ ಬಾಗೇವಾಡಿ, ಮೂರು ಕಡೆಯಿಂದ ತರಿಸ್ತೀರಿ? ಮೂರು ಕಡೆಯಿಂದ ತರಿಸಿದ್ವಿ ಸರ್. ಈಗ ಮಳೆಗಾಲದಾಗ ಸರ್ ಕಿರಣ್ಗೇರಿ 2 ಸಲ ತರಿಸಿದ್ವಿ, 2 ಸಲ ಬೇರೆದವ್ರು ನ್ಯೂಸ್ ಕೇಳಿದ್ವಿ ಸರ್, ಗುಡೆ ಕಟ್ಲಿಲ್ಲಪ್ಪ ಅಂದ್ಬಿಟ್ರು. ಅದು ಸರಿ ಮಾಡ್ಬಿಟ್ಟು ನಾವು ಅಲ್ಲಿ ಕಿರಣ್ಗೇರಿ ಬಿಟ್ಬಿಟ್ರಿ. ಈಗ ಬಿಟ್ಬಿಟ್ಟು ಬಸವನ ಬಾಗೇವಾಡಿ ಚೆನ್ನಾಗಿ ಬರ್ತಾ ಇದೆ ಸರ್. ಚೆನ್ನಾಗಿ ಬರ್ತಾ ಇದೆ? ಹಾ ಚೆನ್ನಾಗಿ ಬರ್ತಾ ಇದೆ. ಹೇಗೆ ಅವರೇ ಬಂದು ನಿಮ್ಗೆ ಕೊಟ್ಟು ಹೋಗ್ತಾರ? ಅವರೇ ಬಂದು ಕೊಟ್ಟು ಹೋಗ್ತಾರ ಸರ್. ಎಲ್ಲರೂ ಆ ಕಡೆಯಿಂದ ಒಂದ್ ಒಮ್ಮೆ ಎಲ್ಲ ಯಾರ್ಯಾರು ಬೇಕೆಲ್ಲ ಈ ಕಡೆ ತಂದು ಕೊಟ್ಟು ಬಿಡ್ತಾರ ಅವ್ರೆಲ್ಲ? ಅಂದ್ರೆ ಚಾಕಿ ಎಲ್ಲರದ ಒಂದ್ 10 ರೈತರಾದ್ರೆ ಸರ್ ನಾನೇ ಹೇಳ್ತೀನಿ ಸರ್ ಎಲ್ಲಾರದು ಚಾಕಿ ಹೇಳ್ಬಿಡ್ತೀನಿ 10 ಮಂದಿ ಸೇರಿಸಿ. ಹಾ ನಾನು ಹೇಳ್ಬಿಡ್ತೀನಿ ಸರ್. ತಾವ್ ಹೇಳಿದ್ರಿ ಒಂದ್ 100 ಮಟ್ಟೆಗೆ 100 ಕೆಜಿ ತನಕ ತೆಗೆದೀವಿ, 110 ಕೆಜಿ ತೆಗೆದೀವಿ ಅಂತಕ್ಕಂತ ವಿಚಾರ ನೋಡ್ರಿ. ಒಳ್ಳೆ ಒಂದು ಇಳುವರಿ ಅಂತ ಹೇಳ್ಬೋದು ರೇಷ್ಮೆ ಗೂಡಿನ ಇಳುವರಿ. ಹಾ ಸರ್ ಒಳ್ಳೆ ಇಳುವರಿ. ಇಷ್ಟು 100 ಕೆಜಿ ಬರ್ಬೇಕಾದ್ರೆ 100 ಮಟ್ಟೆಗೆ 100 ಕೆಜಿ ಅಂದ್ರೆ ಬಂಪರ್ ಇಳುವರಿ ಅಂತ ಹೇಳ್ಬೋದು ನಾವು. ಹೇಗೆ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೋತೀರಿ, ಹೇಗ್ ಮೇಸ್ತ್ರಿ ಹುಳುಗಳನ್ನ ಸರ್? ಅದು ತೂಕ ಈರುಳ್ಳಿ ಚೆನ್ನಾಗಿ ಬರ್ಬೇಕು ಅಂದ್ರೆ ನಮಗ್ ರೈತಗೆ ಒಳ್ಳೆ ಮಾರ್ಕೆಟ್ ಹೋದಾಣ ರೇಟ್ ಚೆನ್ನಾಗಿ ಸಿಗ್ಬೇಕಪ್ಪ ಅಂದ್ರೆ ನಾವ್ ತಪ್ಪಲ ಅದ್ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಮೇಯಿಸ್ಬೇಕು ಸರ್. ಅದಕ್ಕೆ 3 ಫೀಲ್ಡಿಂಗ್ ಆಗ್ಬೇಕು ಸರ್ ತಪ್ಪಲ. ಬೆಳಗ್ಗೆ ಮಧ್ಯಾಹ್ನ ತಿಂತಿರ್ತದ, ಮಧ್ಯಾಹ್ನ ಎಲ್ಲೆಲ್ಲಿ ತಿಂದಿರ್ತದ ಅಲ್ಲಿ ಹೋಗಿಬೇಕು. ಮತ್ತೆ ಸಾಯಂಕಾಲ ಆಗ್ಬೇಕು ಸರ್ 7 ಗಂಟೆಗೆ. ಮತ್ತೆ ಹಾಕ್ಬೇಕು ನೀವು? 3 ಸಲ ಆಗ್ತದ ದಿವ್ಸ? ಹಾ ದಿವ್ಸ ಸರ್ 3 ಸಲ ಆಗ್ತೀವಿ ಸರ್. ಈಗ ಬೆಳಗ್ಗೆ ಆಗಿವಿ 8 ಗಂಟೆಗೆ, ಮತ್ತೆ 2 ಗಂಟೆಗೆ 1 ಸಲ ಆಗ್ತೀವಿ ಅಂದ್ರೆ ಎಲ್ಲೆಲ್ಲಿ ತಿಂದಿರ್ತಾವ ಅಲ್ಲಿ. ಮತ್ತೆ 7-8 ಗಂಟೆಗೆ 1 ಸಲ ಆಗ್ಬಿಡ್ತೀವಿ, ಒತ್ತಿ ಆಗ್ಬಿಡ್ತೀವಿ ಸರ್. ಅದೇ ಡೆವಲಪ್ ಆಗುತ್ತೆ ಸರ್ ಹುಳ, ತಿಂದಷ್ಟು ಹುಳ ಡೆವಲಪ್ ಆಗುತ್ತೆ. ಅದ್ರೊಳಗ ಹಾಲು ಅಂಶ ಜಾಸ್ತಿ ತಿಂದ್ರೆ ದಾರ ತಯಾರಾಗುತ್ತೆ ಸರ್ ಒಳಗಡೆ ಸರ್. ಅಂದ್ರೆ ಈಗ ಕೆಲವೊಂದ್ ಜನ ರೈತರು ಇಲ್ಲ 2 ಸಲ ಸಾಕು ಅಂತಿರ್ತಾರೆ, 2 ಸಲ ಮುಂಜಾನೆ ಸಾಯಂಕಾಲ ಹಾಕ್ಬಿಟ್ರೆ ಸಾಕ್ರಿ ಅಂತಾರೆ. ತೂಕ ಬರಲ್ಲ ಸರ್ ಅದು? ತೂಕ ಬರಲ್ಲ, ತೂಕ ಬರಲ್ಲ. ಅದು ಎಷ್ಟು ಮೇಯ್ದಷ್ಟು ಅದಕ್ಕ ಹಾಲು ಅಂಶ ಜಾಸ್ತಿ ಒಳಗ ದಾರ ತಯಾರಾಗುತ್ತೆ, ಅದ್ರ ತರ ಹೂಳನ್ ಸೈಜ್ ಆಗತ್ತೆ ಆತರ ಸರ್. ಹೇಗೆ ತಪ್ಪಲ ಅದು ಮುಂಜಾನೆ ಬಿಸಿಲಲ್ಲಿ ಕೊಡೋದು ಮಾಡಬಾರ್ದು ಅಂತ ಹೇಳ್ತಾರೆ, ಮತ್ ನೀವ್ ಹೇಗ್ ಮಾಡ್ತೀರಿ? ನಾವು ಬೆಳಗ್ಗೆ 7 ಗಂಟೆಗೆ ಚಾಲು, 6 ಗಂಟೆಗೆ ಚಾಲು ಮಾಡಿದ್ರೆ 7 ಗಂಟೆ 8 ಗಂಟೆಗೆ ಒಳಗ ಹಾಕಿ ಬಂದ್ಬಿಡ್ತೀವಿ ಸರ್. ಎಷ್ಟು ನಾವು ಕೊಯ್ದಿಟ್ಟು ಬಿಡ್ತೀವಿ ಸರ್, ಎಷ್ಟು ನಾವು 4-5 ವರೆಗೆ ಕೊಯ್ದು ಅದ್ರ ಮೇಲೆ ಚಾದರ್ ಹಾಕಿ ನೀರ್ನ ಎಂಟಿ ಗಿಂಟಿ ಗ್ಯಾಸ್ ಚಾದರ್ ತಂಪು ಮಾಡ್ಬಿಡ್ತೀವಿ, ಅದ್ರ ಮೇಲೆ ಮತ್ತೆ ಗೋಣಿಚೀಲ ಆಗ್ಬಿಡ್ತೀವಿ. ಒಮ್ಮೆ ಕೂದದನ್ನ ಎಲ್ಲ ತಂಪು ಮಾಡಿ ಗೋಣಿಚೀಲ ಹೊದಿಸಿ ಇಟ್ಬಿಡ್ತೀರಿ? ಹಾ ಸರ್. ಮತ್ತೆ ಸಾಯಂಕಾಲ ಕೊಯ್ಲಿಕ್ ಹೋಗೋದಲ್ಲ? ಮುಂಜಾನೆ ಬೆಳಗ್ಗೆ ಕೊಯ್ದಿದ್ದು ಮಧ್ಯಾಹ್ನ ಬೆಳಗ್ಗೆ ಹಾಕಕ್ ಸರ ಇತ್ತರ ಅದು. ಮತ್ತೆ ಸಾಯಂಕಾಲ ಹಾಕಾಗ ಬೇರೆ ಕೊಯ್ತೀವಿ ಸರ್. ಮತ್ತೆ ಸಾಯಂಕಾಲ ಕೊಯ್ತೀರಿ? ಹಾ ಸರ್, 6 ಗಂಟೆ ಸರ್ 7 ಗಂಟೆ ತನಕ ಕೊಯ್ತೀವಿ ಸರ್. ಅಂದ್ರೆ ಬಿಸಿಲು ಇರ್ಬಾರ್ದು, ಎಲ್ಲ ವಾತಾವರಣ ಚೆನ್ನಾಗಿದ್ರೆ. ಈಗ ರೇಷ್ಮೆ ಮನೆಯೊಳಗ ಹುಳ ಸಾಕಾಣಿಕೆ ಮನೆಯೊಳಗ ಮತ್ತೆ ಇದು ಎಲ್ಲ ಒಂದು ಶಾಖ ಮತ್ತು ಜೊತೆಗೆ ಹೀಟ್ ಜಾಸ್ತಿ ಆಗಬಾರ್ದು, ತಂಪ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ, ಏನ್ ಮಾಡ್ತಾರೆ ಇಲ್ಲ ಸರ್? ಈವರೆಗೆ ಈಗ ನಾನ್ ಚಾಕ್ ಹೇಳ್ತಾ ಇದ್ದೇನೆ 10 ಮಂದಿ ರೈತರದ್ದು ಯಾರ ಶೆಡ್ನಾಗ ತಂಪಲೆ ಗಾರಿ ಇಲ್ಲ ಸರ್. ತಂಪಲೆ ಗಾರ ಅಂದ್ರೆ ತಂದಿಲ್ಲ, ಎಷ್ಟ್ ಡಿಗ್ರಿ ಇರ್ಬೇಕು ಅಷ್ಟ್ ಡಿಗ್ರಿ ಇರ್ಬೇಕು ಅಂತ ಹೇಳ್ತಾರ ಯಾರ ಸರ್? ಅವಾಗ ನಾವು ಒಂದ್ಸಲ ಹೋದ್ರೆ ಚಾಕಿ ಅದು ಹುಳಾನೇ ಕಟ್ಲಿಲ್ಲ ಎಲ್ಲರದು 10 ಮಂದಿ ಆಗ್ರಿ. ನಾವ್ ಒಂದ್ಸಲ ಫೋನ್ ಮಾಡಿ ಕರ್ಸಿದ್ವಿ ಸರ್ ಬೆಂಗಳೂರಲ್ಲಿ ಸರ್, ಒಂದ್ ಚೆನ್ನೈ ಸರ್ ಕೇರಳದ ಆಫೀಸರ್ ಇದ್ರು ಸರ್. ಅವ್ರು ಬಂದ್ರು, ನೋಡಪ್ಪ ನೀವು ಟೆಂಪಲ್ ಗಾರ್ ಯೂಸ್ ಮಾಡಲ್ಲ, ನೀವ್ ಏನಿಲ್ಲ, ನೀವ್ ರೈತರು, ನೀವ್ ದೊಡ್ಡರು ಅಂದ್ರೆ ನಮಗೆ. ಈಗ ಅಂದಾಗ ಸರ್ ಈಗ ಏನ್ ಮಾಡೋದು ಸರ್, ಈಗ ಒಬ್ಬರದನ್ನ ಕಟ್ಬೇಕು, ಈಗ 10 ಮಂದಿಯಾಗ ಎಲ್ಲರದು ಫೇಲ್ ಅಂದ್ರೆ ಏನ್ ಮಾಡ್ಬೇಕು ಅಂದಾಗ, ಏ ನೀವು ಟೆಂಪ್ಲಿಗಾರ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನೀವು ತರ್ರಿ ಸರ್ ಅಮೌಂಟ್ ಕೊಡ್ತೀವಿ ಅಂದ್ರೆ ತರ್ಲಿಲ್ಲ ಅವರು. ಈಗ ಬಂದ ಮೀಟಿಂಗ್ ನಡ್ಕೊಂಡು ಹೋಗೋರು, ಫೋಟೋ ತಕೊಂಡು ಹೋಗೋಣ, ಮತ್ತೆ ನೆಕ್ಸ್ಟ್ ಬೆಳೆ ಬೇರೆ ಕಡೆ ಹೇಳಿದ್ವಿ. ಕೆಲವೊಂದು ರೀತಿ ನಾನಂದ್ರೆ ಸರ್ ನೋಡಪ್ಪ ನೀವು ಕಿಟಕಿ ಮುಚ್ಚಬೇಡ್ರಿ, ಈಗ ಜ್ವರಾಗ ಹೋಗೋಣ ಅಂತ ಮುಚ್ಚಬೇಡದು. ಈಗ ಜ್ವರ ಗೊತ್ತಾಗಲ್ರಿ ಅವ್ ಮುಚ್ಚಬೇಡದು. ಅದ ಗಾಳಿ ಈ ಕಡೆ ಆಚೆ ಆಗಿ ಹೋಗ್ಬೇಕು, ಹೊರಗ್ ಹೋಗ್ಬೇಕು. ಅದು ಹೊರಗ್ ಹೋಗ್ಬೇಕು ಅದು. ಅದು ಹೋದ್ರೇನೆ ಚೆನ್ನಾಗ ಸರ್. ಅಂದ್ರೆ ಅದು ಹೋಗಂದ್ರೆ ಅದು ಪರಿ ಗಿರಿ ಎಲ್ಲ ಜ್ವರ ಫಾಸ್ಟ್ ಇದೆ ಸರ್. ಎಲ್ಲ ಪ್ಯಾಕ್ ಮಾಡಿರ್ತದ ಅದು ಕುದೀಗ ಆಳ್ ರೋಗ ಬರುತ್ತೆ, ಸತ್ತ ರೋಗ ಬರುತ್ತೆ. ಅದಕ್ಕೆ ವಾತಾವರಣ ಮೇಂಟೈನ್ ಮಾಡ್ಬೇಕು. ಗಾಳಿ ಈ ಕಡೆ ಸಾಕಾಡಿ ಹೋದಂಗೆ ಇರ್ಬೇಕು. ಗಾಳಿ ಬೆಳಕು ಸರಿಯಾಗಿ ಆಡ್ತಿರ್ಬೇಕು ರೂಮ್ ಅಲ್ಲಿ. ಹಾ, ರೂಮ್ ಅಲ್ಲಿ ಆಡ್ತಿರ್ಬೇಕು ಸರ್. ಬೇಸಿಗೆಯಲ್ಲಿ ಬಹಳಷ್ಟು ಸೆಕೆ ಆಗತ್ತ, ಇಳುವರಿ ಬರಲ್ಲ ಅಂತ ಹೇಳ್ತಾರಲ್ಲ, ಬೇಸಿಗೆಯಲ್ಲಿ ನೀವೇನ್ ಬಿಟ್ಬಿಡ್ತೀರಾ ಒಂದ್ ಎರಡು ತಿಂಗಳು? ಇಲ್ಲ ಸರ್, ಚಾಲು ಈಗ ನೆಕ್ಸ್ಟ್ 20ನೇ ತಾರೀಕು ಬರ್ತದೆ. ನಾಳೆ 20ನೇ ತಾರೀಕು 28ಕ್ಕೆ ಬರ್ಬೋದು. 20ಕ್ಕೆ ಚಾಕ್ ಆದ್ರೆ ಎಂಡ್ ಏಪ್ರಿಲ್ ಮೇದಲ್ಲಿ ಹಾಕ್ತಿರ್ತಾವ ಗೂಡ್ ಕಟ್ಬಿಡ್ತೀರಿ. ಹಾ ಸರ್, 70% ಅನ್ನು ಮಾಡ್ತೀವಿ ಸರ್. ಈಗ ನಾವು 90% 100% ಬರಲ್ಲ ಅಂದ್ರೆ 70% 70 ಕೆಜಿ 100ಕ್ಕೆ 70 ಕೆಜಿ ತೆಗೆದ್ರ ಈ ಬ್ಯಾಸಿಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಹ್ಮ್, ಬೇಸಿಗೆಯಲ್ಲಿ ರೇಟ್ ಜಾಸ್ತಿ ಇರ್ತದ. ಹಾ, ಧರ್ಮಣ್ಣ ಅವ್ರು ಇಷ್ಟು ವರ್ಷ ನೀವು ರೇಷ್ಮೆ ಕೃಷಿ ಒಳಗೆ ಯಾವಾಗಾರ ನಿಮ್ಗೆ ಫೇಲ್ ಆಗಿದ್ದು ರೇಷ್ಮೆ? ಫೇಲ್ ಆಗಿಲ್ಲ ಸರ್. ಒಟ್ಟಾಗಿಲ್ಲ, ಚಾಕಿ ಫಾಲ್ಟ್ ಆದ್ರೇನೆ ಫೇಲ್ ಆಗುತ್ತೆ ಸರ್. ಒಂದ್ಸರ ಆಗಿದೆ ಚಾಕಿ ಫಾಲ್ಟ್ ಆಗಿನ, ಅದು ಕ್ರಾಸಿಂಗ್ ಮೊಟ್ಟೆ ಫಾಲ್ಟ್ ರೀ ಸರ್. ಅಲ್ಲಿ ಚಾಕಿ ಸೆಂಟರ್ ತತ್ತೆ ಮಾಡ್ತಾರಲ್ರಿ, ಫಸ್ಟ್ ಅಲ್ಲದೆ ಫಾಲ್ಟ್ ಸರ್. ಅದು ಫಾಲ್ಟ್ ಆಗೋಣ, ಇಲ್ಲಿ ಇಲ್ಲಿ ಹುಳ ಫಾಲ್ಟ್ ಅಷ್ಟ ಗೂಡೆ ಕಟ್ಲಿಲ್ಲ ಹುಳ. ತಿಂದು ಸರ್ 8 ದಿವಸ 9 ದಿವಸ ತಿಂದು ಕೆಲವೊಬ್ರು ಸುಮ್ಮನೆ ಮೂತಿ ಮಾಡ್ಕೊಂಡು ನಿಂತು ಬಿಟ್ರು ಸರ್. ಅದಕ್ಕೆ ನಾ ಕೇರಳ ಕರ್ಸಿದ ಅಂತ ಹೇಳ್ತಲ್ಲ ಆಫೀಸರ್, ಅಲ್ಲಿ ಸರ್ ಬಂದು ಚೆಕ್ ಮಾಡಿ ಹೋದ್ರ ಅವ್ರು. ಅಂದ್ರೆ ಅವ್ರಿಗೇನು ಗೊತ್ತಾಗಲಿಲ್ಲ ಹಿಂಗ ಹಿಂಗ ಮಾಡ್ಬೋದು ಹಂಗ ಮಾಡ್ಬೇಕು ಸುಮ್ನೆ ಹೇಳ್ಬೋದು. ಅಂದ್ರೆ ನಿಮಗೆ ಹೇಳ್ಕೊಳ್ಳುವಂತ ರೇಷ್ಮೆ ಹುಳುಗಳಿಗೆ ರೋಗಗಳು ಬಂದು ಲಾಸ್ ಆಗಿಲ್ಲ ನಿಮ್ಗೆ ಯಾವಾಗೂ? ಒಂದೇ ಸರಿ ಆಗಿತ್ತು ಸರ್. ಒಂದ್ಸಲ ಆಗಿತ್ತು ಅಷ್ಟೇ. ಹೇಗೆ ಒಂದು 5-6 ಬೆಳೆಗಳನ್ನ ತೆಗಿತಾ ಇದ್ರಿ ಒಂದ್ ವರ್ಷದಲ್ಲಿ? ಒಂದ್ ಎಕರೆ ಪ್ಲಾಟ್ ಅನ್ನ ಎಷ್ಟು ಮಾಡ್ಕೊಂಡಿರ? ಬಂದ 2 ಎಕರೆ ಪ್ಲಾಟ್ ಗಳನ್ನ ಎಷ್ಟು ವಿಭಾಗ ಮಾಡ್ಕೊಂಡಿರೋದ್ರಲ್ಲಿ ಸರ್? 2 ಎಕರೆ ಪ್ಲಾಟ್ ನಾಗ ನಾವು 1 ಎಕರೆಗೆ 100 ಮೊಟ್ಟೆ 200 ಮೊಟ್ಟೆ ಮೇಯಿಸ್ತೀವಿ ಸರ್. 1 ಎಕರೆಗೆ 100 ಮೊಟ್ಟೆ ಅಂದ್ರೆ 2 ಎಕರೆಗೆ 200 ಮೊಟ್ಟೆ. 2 ಎಕರೆಗೆ 200, ಅದೇನು ಅದು ಎಲ್ಲ ಸೊಪ್ಪು ಹಾಗೆ ತಿಂಗಳ ತಿಂಗಳ ಬರುವಂಗ ಮಾಡ್ಕೊಂಡಿರ್ತಾರೆ? ಹೆಂಗ್ ಮಾಡಿರ್ತೀರಿ? ಈಗ ಹುಳ ಬಂದು ಒಂದ್ಸರ 28ಕ್ಕೆ ಬಂದು ಅಂದ್ರೆ ಮತ್ತೆ 28 ಮುಂದಿನ 28 ಚಾಕಿ ಹೇಳ್ತೀವಿ. ಚಾಕಿ ಹಾಕ್ತೀರಿ, ಇನ್ನೊಂದ್ ಪ್ಲಾಟ್ ರೆಡಿ ಆಗಿರುತ್ತೆ ಮತ್ತ ಅವಾಗ. ಹಾ ಸರ್, 2 ಪ್ಲಾಟ್ ಮಾಡ್ಕೊಂಡಿರಿ? 2 ಪ್ಲಾಟ್ ಸರ್. ಅದೇ 100 ಮೊಟ್ಟೆ 100 ಮೊಟ್ಟೆ 100 ಮೊಟ್ಟೆ 100 ಮೊಟ್ಟೆ ಚಾಲು ಕಂಟಿನ್ಯೂ ಹಂಗೆ ಇರ್ತದ? ಹೌದ್ ಸರ್. ಹೇಗೆ ಒಂದು ಮುಗಿಕ ಮತ್ತೊಂದ್ ಚಾಲು ಬರುತ್ತ ಚಾಕಿ ಮಾಹಿ ಇಟ್ಟು ಬಿಡ್ತೀರಿ ಮತ್ತೆ? ಹಾ ಸರ್, ಚಾಕಿ ಅದು ಚಾಲು ನಡೀತದೆ ಸರ್. ಅಲ್ಲಿ ಈಗ ಚಾಕಿ ತಂದು ಎಲ್ಲ ಸೊಪ್ಪು ಮೇಸ್ ಆಗದ್ಮೇಲೆ ಎಷ್ಟ್ ದಿವಸಕ್ಕೆ ಗೂಡ್ ಬಿಡಿಸ್ತೀರಿ? ಎಷ್ಟ್ ದಿವಸ ಬೇಕಾಗತ್ತ ಈಗ ಚಾಕಿ? ಇವತ್ತು ಎಷ್ಟ್ ಸರ್? 13 ತಾರೀಕು ಅಲ್ಲ ಅನ್ನೋದು ಸರ್. 13 ತಾರೀಕಿಗೆ ಚಾಕಿ ಯಾವ್ದಪ್ಪ ಅಂದ್ರೆ 13 ತಾರೀಕು ಮನ ಮಾರ್ಕೆಟ್ ಇರ್ಬೇಕು. ಅಂದ್ರೆ 1 ತಿಂಗಳೊಳಗೆ ಮಾರ್ಕೆಟ್ ಇರ್ಬೇಕು ಅದು? ಹಾ, ಮಾರ್ಕೆಟ್ ಇರ್ಬೇಕು ಸರ್. ಆ ಲೆಕ್ಕ ನಾವ್ ಮಾಡ್ತೀವಿ ಸರ್. ಧರ್ಮಣ್ಣವ್ರೆ, ಮಾರ್ಕೆಟ್ ಇದ್ದು ಏನ್ ಹೇಳ್ತೀರಿ? ಮಾರ್ಕೆಟ್ ಹೇಗೆ ಅನಿಸ್ತದೆ ನಿಮಗೆ ರೇಷ್ಮೆ ಒಂದು ರಾಮನಗರ ಮಾರ್ಕೆಟ್ ಗೆ ಹೋಯ್ತಿರ್ತಾವ ಗೂಡನ್ನ? ಹಾ ಸರ್, ಮಾರ್ಕೆಟ್ ಚೆನ್ನಾಗಿದೆ ಸರ್. ರಾಮನಗರ ಮಾರ್ಕೆಟ್ ಒಳ್ಳೇದು, ಅಲ್ಲಿ ಏನ್ ಮಿಸ್ಟೇಕ್ ಆಗಲ್ಲ. 1 ರೂಪಾಯಿ ಇದ್ರೆ 1 ಗ್ರಾಮ್ ಇದ್ರೆ 1 ಗ್ರಾಮ್ ಇನ್ ದುಡ್ಡು ಅಕೌಂಟ್ ಗೆ ಹಾಕ್ತಾರ ಸರ್. ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ ಸರ್. ಮೋಸ ಗೀಸ ಏನಿಲ್ಲ ಅಲ್ಲಿ? ಮೋಸ ಗೀಸ ಏನಿಲ್ಲ ಸರ್. ಈ ಶೇಂಗಿನ ಮಾರ್ಕೆಟ್ ಆಗ್ಲಿ, ಹತ್ತಿ ಮಾರ್ಕೆಟ್ ಆಗ್ಲಿ, ಯಾವ ಮೋಸ ಮಾಡ್ಬೋದು ಸರ್. ಸೂಟ್ ಗಿಟ್ ಅಂತ ಯಾವ ತೂಕದ ಮಾಡ್ತಾರೆ ಸರ್. ಅಲ್ಲಿ 1 ಗ್ರಾಮ್ ಇಂದ ದುಡ್ಡು ಬರ್ತಾವ ಸರ್ ಅಕೌಂಟ್ಗೆ. 1 ರೂಪಾಯಿ ಇರಲ್ಲ, 1 ರೂಪಾಯಿ ಅಕೌಂಟ್ಗೆ ಬರ್ತದೆ. ಹೇಗೆ ನೀವು ಎಲ್ಲ ಒಂದ್ 4 ಜನ ಸೇರಿ ಒಯ್ತೀರಾ ಗಾಡಿ ಮಾಡ್ಕೊಂಡು? ಹೇಗ್ ಮಾಡ್ತಾರೆ ಮತ್ತೆ ಗುಡನ್ನ? 4 ಜನ ಬ್ಯಾಚ್ ಹೇಳ್ತೀವಿ ಸರ್. ಒಂದ್ 5-6 ಮಂದಿ ಇತ್ತು ಅಂದ್ರೆ 5-6 ಮಂದಿ ಒಟ್ಟಿಗೆ ಹೇಳ್ತೀವಿ ಸರ್. ಚಾಕಿ ಒಟ್ಟಿಗೆ ಬಿಡಿಸ್ಕೊಂಡು ಹೋಗ್ತಿವಿ. ಅಥವಾ ಒಂದ್ ದಿವಸ ಯಾರ ಹಿಂತಕ್ ಮುಂಚೆ ಬಂದ್ರನ್ನು ಕರ್ಕೊಂಡು ಹೋಗ್ತಿವಿ ಸರ್. ಲಾಂಗ್ ರೂಟ್ ಇದೆಲ್ಲ ದೂರ್ಲದಾರಿ, ಪಾಪ ಬಿಟ್ಟು ಹೋಗ್ಬಾರ್ದು ಒಬ್ರು ಅಂತ ಎಲ್ಲರೂ ಜೊತೆಗೆ ಹೋಗ್ತೀವಿ ಸರ್. ಜೊತೆಗೆ ಬರ್ತೀವಿ. ಹೇಗೆ ನಿಮ್ಗೆ ಒಂದು 100 ಮೊಟ್ಟೆ ಒಮ್ಮೆ ಗೂಡ್ ತಗೊಂಡ್ ಹೋಗ್ತಾರೆ 100 ಕೆಜಿ ಅದು ಹೇಗೆ ರೇಟ್ ಖರ್ಚು ಎಷ್ಟು ಬರುತ್ತೆ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆಲ್ಲ? ಸರ್, 6 ಮಂದಿ ಇತ್ತಪ್ಪ ಅಂದ್ರೆ ಜೇಲಿಗೆ 2-2 ಸಾವಿರ ಅಂದ್ರೆ 12 ಸಾವಿರ ಅದು ಸರ್. 2-2 ಸಾವಿರ ಆಗ್ತಿವಿ ಸರ್. ಗಾಡಿ ಬಾಡಿಗೆ ಒಂದು 16 ಸಾವಿರ ಹೋಗಿ ಬಂದ್ಬಿಡುತ್ತೆ. 2-2 ಸಾವಿರ ಬರ್ತದೆ. ಹೇಗೆ ಮತ್ತೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನೋ ಇಲಾಖೆಯಿಂದ ಏನಾದ್ರು ಸಿಗ್ತದ ನಿಮ್ಗೆ? ಚಾಕಿದು ಅಷ್ಟೇ ಕೊಡ್ತಾರೆ ಸರ್. ಚಾಕಿದಷ್ಟೇ? ಹಾ, ಈ ಗಾಡಿ ಬಾಡಿಗೆ ಏನಿದೆ ಸರ್? ಚಾಕಿದು ಮತ್ತೆ 1 ಕೆಜಿ ಗೂಡಿಗೆ ಇಂತಿಷ್ಟು ಅಂತ ಏನೋ ಒಂದು ಸಹಾಯಧನ ಇರುತ್ತೆ 1 ಕೆಜಿ ಗೂಡಿಗೆ ಅಂತ. 1 ಕೆಜಿಗೆ 10 ರೂಪಾಯಿ ಕೊಡ್ತಾರೆ ಸರ್ ಇಲಾಖೆಯಲ್ಲಿ. ಇಲಾಖೆಯಿಂದ 10 ರೂಪಾಯಿ ಕೊಡ್ತಾರೆ? ಹಾ, ಅದು ರಶೀದ್ ಮಾರಿ ಗೂಡು ಮಾರಿ ಕೊಡ್ಬೇಕು ಸರ್ ಅಲ್ಲಿ. ಅಂದ್ರೆ ನಿಮಗೆ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅನುಕೂಲತೆಗಳಾವೆ. ಮತ್ತೆ ರೇಷ್ಮೆ ಕೃಷಿ ಇಷ್ಟು ವರ್ಷ ಮಾಡಿದ್ರಿ ನೀವು, ಏನೇನು ಆರ್ಥಿಕವಾಗಿ ಒಳ್ಳೆ ಒಂದು ಲಾಭ ಮಾಡ್ಕೊಂಡು ಏನೇನ್ ಮಾಡ್ಕೊಂಡಿರಿ? ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ಏನೇನ್ ಮಾಡ್ಕೊಂಡಿರಿ? ಬೇರೆ ಬೇರೆ ಡೆವಲಪ್ ಸರ್. ಈಗ ನೋಡ್ರಿ, ಬೇರೆ ಹೊಲ್ದಾಗ ಇನ್ನ ಬೋರ್ ಇದ್ದಿದ್ದಿಲ್ಲ, ಬೋರ್ ಹಾಕ್ಸ್ಕೊಂಡ್ವಿ. ಸಾಲ ಇತ್ತು, ಸಾಲ ಆರು ಮಾಡ್ಕೊಂಡ್ವಿ ಸರ್. ಇನ್ನ ಮತ್ತೆ ಒಂದ್ ಸ್ಲಾಟ್ ಜಾಗ ತಗೋಬೇಕಂತೇಳಿ ಶಿರವಾರದಾಗ ನೋಡಕತ್ತಿವಿ ಜಾಗ. ಹಾ ಸರ್, 1 ಗುಂಟೆ ತಗೋಬೇಕು. ಜಾಗ 1 ಗುಂಟೆ ತಗೊಂಡು ಅಲ್ಲೇ ಮನೆ ಕಟ್ಟಿಸಿ ಶಿರವಾರನಾಗ ಇರ್ಬೇಕಂತ ಮಾಡಿರೇನು? ಇಲ್ಲ ಸರ್, ಇರ್ಬೇಕಂತ. ಜಾಗ ಇರ್ಬೇಕು ಒಟ್ಟ ಇರ್ಬೇಕು ಸರ್. ಮುಂದ್ ರೊಕ್ಕ ಬರ್ತಾವ? ಹೌದು ಸರ್, ದುಡ್ಡು ಸಾರ್ತೇವೆ ನಾವು. ರಿಟೈರ್ಮೆಂಟ್ ಆದಾಗ ದುಡ್ಡು ಬಂದಾಗ ಮಕ್ಕಳಿಗೆ ತೋರ್ಸಕ್ ಬರ್ತದೆ ಸರ್ ಮುಂದೆ. ಹೌದು, ರೇಷ್ಮೆ ಕೃಷಿ ಬಹಳ ಖುಷಿ ತಂದಿದೆ ನಿಮಗೆ. ಹಾ ಸರ್. ಮತ್ತೇನ್ ಮಾಡ್ತೀರಿ ರೇಷ್ಮೆ ಕೃಷಿ ಜೊತೆ ಮತ್ತೆ ಬೇರೆ? ಬೇರೆ ಸರ್, ಒಂದ್ 30 ಕೋಳಿ ಇದೆ. 30 ಕೋಳಿ ಇದೆ. ಈಗ ನೆಕ್ಸ್ಟ್ ಈಗ ಸಗರ ಮರಿ ಸಾಕಾಣೆ ಮಾಡ್ಬೇಕಂತ ಹೇಳಿ ಬ್ಯಾರೆ ಕಡೆ ಕಡ್ಡಿ ಮೇವ ತಂದು ಜಾಸ್ತಿ ನಾಟಿ ಮಾಡ್ಬೇಕಂತ ಮಡಿಕೆ ಓಡಿಸ್ತೇನೆ ಸರ್. ಹೊಲ್ದಾಗ ಟಗರ್ ಮರಿ ತರಬೇಕು. ಇಪ್ಪತ್ತೊಂದು ಟಗರ್ ಮರಿ ತರಬೇಕಂತ ಮಾಡಿನಿ ಸರ್. ಈಗ 2 ಎಕರೆ ರೇಷ್ಮೆಯನ್ನ ನೀವು ಮನೆಯವರ ಮಾಡ್ಕೋತೀರಿ ಅಥವಾ ಕೂಲಿ ಆಳುಗಳನ್ನ ಹಚ್ಚಿ ಮಾಡಿಸ್ತೀರಿ? ಮನೆಯವರ ಮಾಡ್ಕೊಂತೀವಿ ಸರ್. ನಾವು ಮನೆಯವರ ಮಾಡ್ತೀರಿ? ಹಾ ಸರ್. ಕೂಲರ್ ಹಸಿಗಿಲ್ಲ ಮನೆಯವರ ಕೂಲರ್ ನಮಗ್ ಮಾಡ್ತಾರೇನ್ ಸರ್? ಹೌದು ಮಾಡಲ್ಲ. ಟೇಮ್ ನೋಡಿ ಟೇಮ್ ನೋಡಿ ಮಾಡೋರ ಅದ್ರ ಕೂಲರ್. ಮನೆಯಲ್ಲಿ ಎಷ್ಟು ಜನ ಇದ್ರೆ ಕೆಲಸ ಮಾಡೋರು? 4 ಜನ ಇದ್ದೀವಿ ಸರ್. ನಾವು 4 ಜನ ಇದ್ರೆ ಸಾಕು ನಿಮಗೆ. 4 ಅಂದ್ರೆ 1 ಎಕರೆ 100 ಮೊಟ್ಟೆ ಅಂದ್ರೆ 1 ಇಬ್ರು ಆದ್ರೆ ಸಾಕು ನಿಮಗೆ? ಸಾಕು ಸಾಕು, ಇಬ್ರು ಆದ್ರೆ ಸಾಕು. 4 ಜನ ನಿಮ್ ಹೊಲದಲ್ಲಿ ಕೆಲಸ ಮಾಡ್ತೀರಿ? ಹ್ಮ್ ಸರ್. ಬೇರೆ ಹೊಲಕ್ಕೆ ದುಡಿಯಾಕ ಹೋಗೋದು ಅವಶ್ಯಕತೆ ಇಲ್ಲ, ಆರಾಮ್ ನಿಮ್ ಕೆಲಸ ಮಾಡ್ಕೊಂಡು ನೀವು ಒಳ್ಳೆ ನೆಮ್ಮದಿಯಿಂದ ಜೀವನ ಮಾಡಕತ್ತೀರಿ? ಹೌದ್ ಸರ್. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಧರ್ಮಣ್ಣವ್ರೆ ರೇಷ್ಮೆ ಕೃಷಿಯನ್ನು ಮಾಡುವಂತ ರೈತರಿಗೆ? ಸರ್ ನಾನು ನೋಡಿ, ಈಗ ನಮ್ಮೂರಾಗೆ 5 ಜನ ಹಾಕಿದ್ದಾರೆ ಸರ್ ರೇಷ್ಮೆ. ನಿಮ್ಮನ್ನ ನೋಡಿ, ನಾನು ನೋಡಿ ಫಸ್ಟ್ ಯಾಕೆ ಆಗ್ತಾನಪ್ಪ, ಯಾಕೆ ಬಂದಿರ್ಬೋದು ದುಡೋದು ಬಿಟ್ಟು ಕೇಸಿ ಜನ ಮಾತಾಡ್ತಿದ್ರು. ಈಗ ನನಗೆ ನೋಡಿ 5 ಮಂದಿ ಹಾಕ್ಯಾರಲ್ಲ, ಅದೇ ಖುಷಿ ನನಗೆ. ಒಂದ್ ವರ್ಷದಲ್ಲಿ ನಿಮಗೆ 2 ಎಕರೆಯಿಂದ ಎಷ್ಟು ಲಾಭ ಬರ್ತಾ ಇದೆ ರೇಷ್ಮೆ ಕೃಷಿದು? ಸರ್ 3 ಲಕ್ಷ ಅಂದ್ರೆ 4 ಲಕ್ಷ ಬರುತ್ತೆ ಸರ್. ನೋಡಿ 3 ಲಕ್ಷ ಅಂದ್ರೆ ನೀವು 3 ಲಕ್ಷ ಹಿಡಿದ್ರು ನಿಮಗೆ ನೋಡ್ರಿ ಎಷ್ಟು, ನಿಮಗೆ ತಿಂಗಳ ಒಂದು 25,000 ರೂಪಾಯಿ ಪಗಾರ ಬಿದ್ದಂಗೆ. ಹಾ ಸರ್, 25,000 ಪಗಾರ ಬಿದ್ದಂಗೆ. ತಿಂಗಳ 25,000 ರೂಪಾಯಿ ಮನ್ಯಾಗ ನಿಮ್ ಕೆಲಸ ನೀವು ಮಾಡ್ಕೊಂಡು ಆರಾಮ 25,000 ಪಗಾರ ಕಡ್ಕೊಳಕತ್ತೀರಿ? ಹೌದ್ ಸರ್. ಇದ ನೀವು ಅಲ್ಲಿ ದುಡಿಯಾಕ ಹೋದಾಗ ಎಷ್ಟು ಕೊಡ್ತೀರಿ ನಿಮ್ಗೆ ಅಲ್ಲಿ? ಸರ್ ಅಲ್ಲಿ 14,000 ಪಗಾರ ಇತ್ತು ಸರ್. 14,000 ಇಲ್ಲಿ ನೋಡಿ 25,000, ಡಬಲ್ ಆದ್ ನಿಮ್ ಪಗಾರ. ಡಬಲ್ ಆಯ್ತು ಸರ್. ಇನ್ನ ನಾವು ಡಬಲ್ ಇದ್ರೆ ನಮ್ ಕಾಲ ಮೇಲೆ ನಾವು ದುಡ್ಕೊಳ್ತೀವಿ. ನಿಮ್ದೇ ಆರಾಮ ಪವರ್ಫುಲ್ ಇದು ನಮ್ದು ಅಧಿಕಾರ ಇದ್ದಂಗೆ. ನಿಮ್ದೇ, ನೀವೇ ರಾಜ, ನೀವೇ ಪ್ರಧಾನಿ. ನಾವೇ ಪ್ರಧಾನಿ, ಒಬ್ಬರ್ತಲ್ಲಿ ಯಾವ್ದಕ್ಕೆ ಹೋಗೋದು? ಮತ್ತೊಬ್ಬರ ಅಂಡರ್ ಕೆಲಸ ಮಾಡೋದು ಇದು ಇಲ್ಲಲ್ಲ. ಹಾ ಸರ್, ನೀವು ಬಹಳಷ್ಟು ಪರಿಶ್ರಮ ಪಟ್ಟು ಮಾಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಒಂದು ಕೃಷಿಯಲ್ಲಿ ಉತ್ಪಾದನೆಯನ್ನ ಬರ್ಲಿ. ನಿಮ್ ಹಾಗೆ ನೋಡ್ರಿ, ನೀವು ಏನು ಸಾಲಿ ಓದಿಲ್ಲ ಅಂತಂದ್ರು SSLC ಮುಗಿಲಿಲ್ಲ. ನೀವು ಮುಗಿಸ್ಲಿಲ್ಲ? ನೀವು ಮುಗಿಸ್ಲಿಲ್ಲ ಸರ್. ನಾವು ಮುಗಿಸ್ಲಿಲ್ಲ SSLC. SSLC ಮುಗಿಸ್ಲಿಲ್ಲ ಸರ್. ನೋಡ್ರಿ, SSLC ಮುಗಿಸ್ಲಾರು ತಿಂಗಳ 25-30 ರೂಪಾಯಿ ಮನೆಯಲ್ಲಿ ಕುಂತು ಆರಾಮ್ ನಿಮ್ ಹೊಲದಲ್ಲಿ ನೀವು ಮಾಡ್ಕೊಂಡು ರೇಷ್ಮೆ ಕೃಷಿಯಿಂದ ಲಾಭ ಪಡ್ಕೊಳಕತ್ತೀರಿ. ಅಲ್ಲೇ ಇಲ್ಲೇ ನೌಕರಿ ಅಂತೇಳಿ ಹೋಗೋ ಬದಲಾಗಿ ಯುವಕರು ನೀರಾವರಿ ಅನುಕೂಲತೆ ಇದ್ದವರು ಇಂತ ರೇಷ್ಮೆ ಕೃಷಿಯನ್ನ ಸಾಕು ಒಂದ್ 2 ಎಕರೆ ಮಾಡ್ಕೊಂಡ್ರೆ ಆರಾಮ್ ಜೀವನ ಮಾಡ್ಕೋಬಹುದು ಅಂತಿರ್ತಾವ. ಹೌದ್ ಸರ್, ಮಾಡ್ಕೋಬಹುದು ಸರ್. ಎರಡು ಬಾರಿ ಸಿಂಪರಣೆಯನ್ನ ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮ್ಯಾಮೆಕ್ಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಾವಿನಲ್ಲಿ ಕಾಯಿಗಳನ್ನು ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯ ಪಶುವೈದ್ಯರನ್ನ ಕಾಣಬೇಕು. ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗನೆ ಪಶುವೈದ್ಯರನ್ನು ಕಾಣಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ ಅಥವಾ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನು ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರವನ್ನು ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಬಿಸಿಲಿನ ಬೇಸಿಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಅದರ ಮೇಲೆ ಬಳಿಬೇಕು. ಇದರಿಂದ